ನಮ್ಮಲ್ಲಿ ಮೀನುಗಾರಿಕೆಯ ಉತ್ಪಾದನೆ ಕೂಡ ಹೆಚ್ಚಾಗಿದೆ, ಅದರ ಜೊತೆಗೆ ಮೀನುಗಾರರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂದ್ರೆ ನಮ್ಮ ಮಹಿಳೆಯರಿಗೆ ಒಂದು ಈ ಒಂದು ಮತ್ಸ್ಯ ಸಂಪದ ಯೋಜನೆ ತುಂಬಾ ವರದಾನ ಆಯಿತು. ಅದು ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರತಿಯೊಬ್ಬ ಮೀನು ಕೃಷಿಕರಿಗೂ ಅದು ವರದಾನನೇ. ಯಾಕಂದ್ರೆ ಎಲ್ಲಾ ರೀತಿಯಾಗಿ ಆರ್ಥಿಕವಾಗಿ ನಿಮಗೆ ಬೇಕಾಗಿರುವಂತಹ ಪ್ರೋತ್ಸಾಹವನ್ನ ನೀಡ್ತಾ ಇದೆ, ಹಾಗೆ ಅದಕ್ಕೆ ನಿಮಗೆ ಬೇಕಾಗಿರೋ ತಾಂತ್ರಿಕತೆಗಳು, ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಮಾಹಿತಿಯನ್ನ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇವೆಲ್ಲವೂ ಪೂರಕವಾಗಿ ನಡೆದು ಎಲ್ಲವೂ ಕೈ ಹಿಡಿದು ನಡೀತಿದ್ದಾಗ ಒಬ್ಬ ರೈತರು, ಅದು ಹೆಣ್ಣುಮಕ್ಕಳಾಗಲಿ, ಅವರು ಮುಂದೆ ಬಂದು ನಿಂತು ತಮ್ಮ ಸ್ವಾವಲಂಬ ಜೀವನ ಕಟ್ಕೊಳ್ಳಿಕ್ಕೆ ಬಹಳ ಮುಖ್ಯ ಆಗಿರುತ್ತೆ. ಅಂದರೆ ಇಷ್ಟು ದಿನಗಳ ಹಿಂದೆ, ಅಂದರೆ ಒಂದು ಈಗ ಒಂದು 10-15 ವರ್ಷಗಳ ಹಿಂದೆ ಈ ಥರ ಒಂಥರ ಉತ್ಸಾಹದಾಯಕವಾಗಿ ಅವರು ಮುನ್ನುಗ್ತಾ ಇರಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದೆ. ಅಂದರೆ ಸಾಂಪ್ರದಾಯಿಕ ವಿಷಯಗಳಾಗಿರ್ಬೋದು, ಅದರ ಜೊತೆಗೆ ಹಿಂಜರಿಕೆ, ಏ ಇಷ್ಟು ಸಾಕಪ್ಪ ಮುಂದೆ ಬೇಡ ಅಂತ ಆ ಥರ ಒಂದು ಮತ್ತೆ ಮಾಹಿತಿ ಕೊರತೆ, ಹೆಚ್ಚು ಅವರಿಗೆ ಮಾಹಿತಿ ಸಿಗ್ತಿರಲಿಲ್ಲ. ಈಗ ಮಾಹಿತಿಯ ಲಭ್ಯತೆ ಜಾಸ್ತಿ ಆಗಿದೆ, ಅದರ ಜೊತೆಗೆ ಹೆಣ್ಣುಮಕ್ಕಳು, ನಾವು ಕೂಡ ಗಂಡಸರ ಜೊತೆಗೆ ಅವರ ಸರಿಸಮಾನವಾಗಿ ನಾವು ಕೂಡ ಈ ಒಂದು ಸಂಸಾರವನ್ನ ನಡೆಸ್ತೇವೆ, ಅದರ ಜೊತೆಗೆ ಸ್ವಾವಲಂಬಿ ಜೀವನವನ್ನ ನಾವು ಕಟ್ಟಿಕೊಳ್ತೇವೆ ಅನ್ನೋ ಧೈರ್ಯ ಏನಿದೆ, ಅದು ಇವತ್ತು ಮೀನುಗಾರಿಕೆಯಲ್ಲಿ ಈ ಒಂದು ಬದಲಾವಣೆಗೆ ಮಹಾ ತಿರುವನ್ನು ತಂದುಕೊಟ್ಟಿರೋಂಥ. ಹಾಗಾಗಿ ಈಗ ರಾಷ್ಟ್ರೀಯ ಆದಾಯದಲ್ಲಿ, ದೇಶದ ಆದಾಯದಲ್ಲಿ ಈ ಒಂದು ಮೀನು ಉತ್ಪಾದನೆಯಿಂದ ನಮ್ಮ ದೇಶಕ್ಕೆ ಒಳ್ಳೆ ಪ್ರಮಾಣದ ಒಂದು ಸಂದಾಯ ಆಗ್ತಿದೆ. ಇದಕ್ಕೆ ನೋಡಿ, ಸಹಾಯ ಸಂಘಗಳು, ಮೀನುಗಾರಿಕೆಯಲ್ಲಿ ಕೂಡ ಸಹಾಯ ಸಂಘಗಳಿದೆ. ಇದು ಮೀನುಗಾರರಿಗೆ ಹೇಗೆ ಉಪಯೋಗ ಆಯಿತು ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಅವರು ಸಣ್ಣ ಪ್ರಮಾಣದ ಒಂದು ಮಾರುಕಟ್ಟೆಯಲ್ಲಿ ಏನೋ ಒಂದು ಮಾರಾಟದ ವ್ಯವಸ್ಥೆ ಮಾಡ್ಕೋಬೇಕು, ಅದಕ್ಕೆ ಸಾಲ ಸೌಲಭ್ಯ ಸಿಕ್ತಿತ್ತು. ಅದರ ಜೊತೆಗೆ ಅವರಿಗೆ ಬೇಕಾಗಿರುವಂತಹ ಮಾಹಿತಿ ಕೊರತೆಯ ಸಮಸ್ಯೆ ಏನಿತ್ತು ಅದನ್ನು ನಿವಾರಿಸಲಿಕ್ಕೆ ಹಲವಾರು ತರಬೇತಿ ಕಾರ್ಯಕ್ರಮಗಳು ಇದನ್ನು ಮಾಡಿತ್ತು, ಮತ್ತೆ ಉದ್ಯಮಶೀಲತಾ ಕಾರ್ಯಕ್ರಮಗಳನ್ನು ಮಾಡಿಸಿರುವಂಥದ್ದು, ಅದರ ಜೊತೆಗೆ ಹಲವಾರು ಜಾಗಗಳಲ್ಲಿ ಇರುವಂತಹ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿ ತಮ್ಮ ಜಾಗದಲ್ಲಿ ಬೆಳವಣಿಗೆ ಮಾಡಿಕೊಳ್ಳಿಕ್ಕೆ ಅಂತ ಒಂದು ಉತ್ತೇಜನ ಏನಿತ್ತು ಅದು ಸ್ವಸಹಾಯಗಳ ಮುಖಾಂತರ ಅವರು ಮುನ್ನಡೆದಾಗ, ಇವತ್ತು ಸ್ವಸಹಾಯ ಸಂಘಗಳಿಂದ ಹಿಡಿದು ಇವಾಗ FPO ಅಂತ ಹೇಳ್ತೀವಿ, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್, ಆ ಇದರ ಮುಖಾಂತರ ಇವಾಗ ಬರೀ FPO ಅಂತ ಮೊದಲೇ ಈಗ FFPO ಅಂತ ಮಾಡಿದ್ದಾರೆ, ಫಿಶರ್ಮನ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್. ಸೊ ಈ ಒಂದು ಮುಖಾಂತರ ಈಗ ಹೆಣ್ಣುಮಕ್ಕಳಾಗಲಿ ಅಥವಾ ಗಂಡಸರೇ ಆಗಲಿ ಎಲ್ಲರೂ ಒಗ್ಗೂಡಿ ಒಂದೇ ಸರಿಸಮಾನತೆಯಲ್ಲಿ ಕೆಲಸ ನಿರ್ವಹಿಸುವಂತ ಸಮಯ ಬಂದಿದೆ. ಹೆಣ್ಣುಮಕ್ಕಳು ಇದರಲ್ಲಿ ಮೌಲ್ಯವರ್ಧಿತ ಪದಾರ್ಥಗಳ ಬಗ್ಗೆ ನಾವು ಹೆಚ್ಚಾಗಿ ಹೆಣ್ಣುಮಕ್ಕಳ ಬಗ್ಗೆ ಶ್ಲಾಘನೆ ಕೊಡಲೇಬೇಕು. ಯಾಕಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ, ಇದರಲ್ಲಿ ಹೆಚ್ಚಾಗಿ ಏನು ಪದಾರ್ಥಗಳನ್ನ ಮೀನುಗಾರಿಕಾ ಉಪ ಉತ್ಪನ್ನಗಳನ್ನ ಮಾಡಿದ್ದು, ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿದ್ದು ಹೆಣ್ಣುಮಕ್ಕಳು. ಇದರಿಂದ ಆದಾಯ ಇವತ್ತು 3,000 ಕೋಟಿಯನ್ನ ದಾಟಿದೆ, ನಮ್ಮ ಏನು ವಿದೇಶದ ವಿನಿಮಯ ಏನಿದೆ ಇದರಲ್ಲಿ. ಇದು ಹೆಣ್ಣುಮಕ್ಕಳು ತಾವು ತಗೊಂಡ ಜವಾಬ್ದಾರಿ, ಹಾಗೆ ಅದರ ಜೊತೆಗೆ ಆ ಒಂದು ದಿಟ್ಟ ಹೆಜ್ಜೆ, ನಾವು ಕೂಡ ಬೆಳಿಬೇಕು ಅನ್ನೋ ಒಂದು ಹೆಜ್ಜೆ ಏನಿದೆ ಅದು ಇವತ್ತಿನ ಬದಲಾವಣೆಗೆ ಕಾರಣವಾಗಿ. ಅಂದ್ರೆ ಈಗ ನಮ್ಮ ಮಹಿಳೆಯರ ಒಂದು ಸಹಕಾರದಿಂದ, ಅವರ ಒಂದು ಪ್ರೇರಣೆಯಿಂದ ಈಗ ಬ್ಯಾಂಕುಗಳು ಕೂಡ ಮುಂದೆ ಬರ್ತಾ ಇದಾವೆ ಈಗ ಲೋನ್ ಕೊಡ್ಲಿಕ್ಕೆ. ಯಾವುದೇ ತರದಿಂದ ಸರ್ಕಾರನೇ ಅದು ಕೊಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರಿಗೆ ಮೊದಲು ಹಾಗಿರ್ಲಿಲ್ಲ ಪರಿಸ್ಥಿತಿ. ಪರಿಸ್ಥಿತಿ ಮೊದಲು ವಿಭಿನ್ನವಾಗಿತ್ತು. ಆದರೆ ನಾನು ಅದೇ ಹೇಳಿದ್ಗೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಹೆಣ್ಣುಮಕ್ಕಳು ಯಾವುದೇ ಜಾತಿಯದಾಗಿರ್ಬೋದು ಏನಾಗಿರ್ಬೋದು 60% ಸಬ್ಸಿಡಿ ಸಿಗೋದು ಇದೆಯಲ್ಲ, ಅದು ಆರ್ಥಿಕವಾಗಿ ತುಂಬಾ ಸಹಾಯ ಆಗುತ್ತೆ, ಕೈ ಹಿಡಿಯುತ್ತೆ ಇದರಲ್ಲಿ. ಯಾಕಂದ್ರೆ ಅದರಲ್ಲಿ ನೀವು ಸಣ್ಣ ಮೀನು ಮಾರಾಟದಿಂದ ಹಿಡಿದು ದೊಡ್ಡ ಟ್ರಕ್ ಅನ್ನ ಅಥವಾ ಸ್ಟೋರೇಜ್ ಫೆಸಿಲಿಟಿಯನ್ನ ಕೂಡ ಮಾಡುವಷ್ಟು ಕೂಡ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಆ ತರ ಇದ್ದಾಗ ಒಂದು ಗಾಡಿಯನ್ನ ತಗೊಂಡು ಮೀನು ಮಾರಾಟ ಆಗಿರ್ಬೋದು ಅಥವಾ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಕೂತು ಆ ಮಾರಾಟ ಮಾಡಲಿಕ್ಕೆ ಬೇಕಾಗಿರುವಂತಹ ಸವಲತ್ತುಗಳಿರ್ಬೋದು, ಅದರ ಜೊತೆಗೆ ಒಂದು ಸಣ್ಣ ಪ್ರಮಾಣದ ಅಂಗಡಿಯನ್ನ ಓಪನ್ ಮಾಡಿ ಅದರಲ್ಲಿ ನಾನು ಮೀನು ಮಾರಾಟ ಮಾಡ್ತೇನೆ ಅಂದ್ರೆ ಅದಕ್ಕೆ ಕೂಡ ಸೌಲಭ್ಯ ಇದೆ. ಅಥವಾ ದೊಡ್ಡ ಮೀನಿನ ಟ್ರಕ್ ಅನ್ನು ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವೆ ಅಂದ್ರೆ ಅದಕ್ಕೆ ಕೂಡ ವ್ಯವಸ್ಥೆ ಇದೆ. ಸೊ ಈ ರೀತಿ ಎಲ್ಲದರಲ್ಲೂ ಕೂಡ ಮಹಿಳೆಯರಿಗೆ ಸರಿಸಮಾನವಾದಂತಹ ಹಕ್ಕನ್ನು ಕೊಟ್ಟು ಅದಕ್ಕೆ ಬೇಕಾಗಿರೋ ಪ್ರೋತ್ಸಾಹ ನೀಡಿದ್ದಕ್ಕೆ ಇವತ್ತು ಉತ್ಪಾದನೆ ಹಾಗೆ ಆರ್ಥಿಕತೆಯನ್ನು ಕೂಡ ಹೆಚ್ಚಾಗಲಿಕ್ಕೆ ಅದೊಂದು ಉದಾಹರಣೆಯಾಗಿದೆ. ಮಹಿಳಾ ಸಬಲೀಕರಣ ಕೂಡ ಆಯ್ತು, ಸಬಲೀಕರಣ ಅದರಲ್ಲಿ ಇಷ್ಟೇ ಅಲ್ಲ, ಇದರ ಜೊತೆಗೆ ದೇಶದ ಆದಾಯ ಕೂಡ ಆದಾಯ ದ್ವಿಗುಣ ಆಗಿ ಈಗ ನಾವು ಕಳೆದ 10 ವರ್ಷಗಳನ್ನು ನಾವು ನೋಡಿದರೆ ಗಮನಿಸಿದಾಗ ಮೀನುಗಾರಿಕೆಯ ಏನು ಉತ್ಪನ್ನಗಳಿಗೆ ಏನಿದಾವೆ ಅದು ಕಳೆದ 10 ವರ್ಷದ ಹಿಂದೆ ಅಷ್ಟೊಂದು ಗಣನೀಯವಾಗಿ ಇರಲಿಲ್ಲ. ಆದ್ರೆ ಈಗ ವ್ಯವಸ್ಥಿತವಾಗಿ ಹೊರಟಿದೆ, ವ್ಯವಸ್ಥಿತವಾಗಿ ಈಗ ಪ್ರತಿಯೊಂದು ಇದರಲ್ಲಿ ಈಗ ಆನ್ಲೈನ್ ವ್ಯವಸ್ಥೆ ಒಂದು ಬಂದಿದೆ. ಹೌದು, ಇದರಿಂದ ಹಲವಾರು ರೀತಿಯಲ್ಲಿ ಪ್ರಯೋಜನ ಆಗಿದೆ. ಈಗ ಒಂದು ಊರಲ್ಲಿ ಒಂದಿಷ್ಟು ಏನು ಮೀನು ಮರಿಗಳು ಇಲ್ಲದೆ ಇರಬಹುದು, ಆದ್ರೆ ಈ ಸಿಗ ಜಾಗದಿಂದ ಇಲ್ಲಿ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತೆ ಅದರ ಜೊತೆಗೆ ಈಗ ಹೆಚ್ಚು ಪ್ರಚಲಿತವಾಗಿರೋದು ಮೌಲ್ಯವರ್ಧಿತ ಪದಾರ್ಥಗಳು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಬ್ಯುಸಿ ಆದಂತ ಈ ಒಂದು ದಿನಗಳಲ್ಲಿ ಸಂಜೆ ಬಂದಾಗ ಮೀನನ್ನ ತಂದು ಅದನ್ನ ಶುದ್ಧಿ ಮಾಡಿ ಅದನ್ನ ತಯಾರು ಮಾಡೋದು ಲೇಟ್ ಆಗ್ತಿತ್ತೋ ಅಥವಾ ಅದರ ಆಸಕ್ತಿನೇ ಕಳ್ಕೊತಿದ್ರು. ಆದ್ರೆ ಈಗ ರೆಡಿ ಟು ಈಟ್, ರೆಡಿ ಟು ಕುಕ್ ಅಂತ ಎರಡು ಪ್ರಾಡಕ್ಟ್ಸ್ ಇದೆ. ಅಂದ್ರೆ ಈಗ ಹತ್ತಾರು ಆವಿಷ್ಕಾರಗಳಾಗಿದೆ ಮೀನಿನ ಉಪ ಉತ್ಪನ್ನಗಳಲ್ಲಿ ಕೂಡ. ಹೌದೌದು, ಈಗ ನಾವು ಹೇಗೆ ಈಗ ಅಕ್ಕಿಯಿಂದ ನಾವು ಯಾವ್ಯಾವ ತರದ ಅಥವಾ ಗೋಧಿಯಿಂದ ಯಾವ್ಯಾವ ತರದ ಪದಾರ್ಥಗಳು ನಮ್ಗೆ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಹೌದೌದು, ಅದೇ ತರ ಇದರಲ್ಲೂ ಬಂದಿರ್ಬೇಕಲ್ಲ ಹಲವಾರು ಪದಾರ್ಥ ಮೀನುಗಳಲ್ಲೂ. ಮೀನುಗಳಲ್ಲಿ ಈಗ ನಿಮ್ಗೆ ಎಲ್ಲದಕ್ಕಿಂತ ಸರ್ವೇ ಸಾಮಾನ್ಯ ಮೀನಿನ ಸಾಂಬಾರು, ಅದನ್ನ ಬಿಸಿ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಅದು ರೆಡಿ, ಅದು ರೆಡಿ ಕೂಡ ಸಿಗುತ್ತೆ. ಓಹೋಹೋ, ಮೀನಿನ ಕಟ್ಲೆಟ್ ಆಗಿರ್ಬೋದು, ಮೀನಿನ ನಾವು ಸ್ಟಿಕ್ಸ್ ಅಂತ ಹೇಳ್ತೇವೆ, ಮೀನಿನ ಮುಖಾಂತರ ಮಾಡಿರೋ. ಇದನ್ನ ಬಿಟ್ಟು ಕುರುಕುರು ತಿಂಡಿಗಳು ನಾವ್ ಹೇಳ್ತೇವೆ, ಚಕ್ಕುಲಿ, ಪಾಪಡು, ಅದು ಕೂಡ ಬಂದವೆ, ಅದು ಕೂಡ ಇದೆ. ಇದೆಲ್ಲ ಏನು ಅಂತಂದ್ರೆ ಮೀನಿನ ವಾಸನೆ ಇರೋದಿಲ್ಲ, ಆದ್ರೆ ಮೀನಲ್ಲಿ ಇರಬೇಕಾದಂತ ಎಲ್ಲಾ ಪೌಷ್ಟಿಕಾಂಶಗಳು ಆ ಪದಾರ್ಥದಲ್ಲಿರುತ್ತೆ. ಅಂದ್ರೆ ಮಕ್ಕಳು ಅದನ್ನ ಸೇವನೆ ಮಾಡ್ಲಿಕ್ಕೆ ಸಮಸ್ಯೆ ಇಲ್ಲ, ಅಥವಾ ಕೆಲವರಿಗೆ ಮೀನಿನ ವಾಸನೆ ಆಗೋದಿಲ್ಲ ತಂದಿದ್ದವರು ಕೂಡ ಇದೊಂದು ಒಳ್ಳೆಯ ಉಪಾಯ. ಎಲ್ಲ ಪೋಷಕಾಂಶಗಳು ಒಳಗಡೆ ಹೋಗುತ್ತೆ, ಆದ್ರೆ ಮೀನಿಂದು ಅಂತ ಗೊತ್ತಾಗೋದಿಲ್ಲ. ಇದು ಮೀನಿಂದ ತಯಾರು ಮಾಡಿದ್ದು ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುವಂತ ರೀತಿಯಲ್ಲಿ. ಈಗ ಕೃಷಿ ಮೇಳದಲ್ಲೂ ಕೂಡ ನಾವು ಹೋದಾಗ ಅಲ್ಲಿ ನಾವು ಗೋಬಿ ಮಂಚೂರಿ ನಾವು ಕೇಳಿದ್ವಿ. ಹೌದೌದು, ಈಗ ಗೋಬಿ ಮಂಚೂರಿ ಬೇರೆ ಬೇರೆ ವಸ್ತುಗಳಿಂದ ಮಾಡ್ತಾರೆ. ಈಗ ಹಲಸಿನ ಹಣ್ಣಿನ ಹಲಸಿನ ಸೊಳೆಗಳಿಂದ ಮಾಡೋದು ಕೂಡ ಅಲ್ಲಿ ಪ್ರದರ್ಶನ ಕಟ್ಟಿದ್ರು. ನಿಜವಾಗೂ ನಮ್ಮ ರೈತರು ಇವತ್ತೆ ವಿಸ್ತಾರಗೊಳ್ತಾ ಇದ್ದಾರೆ. ಇದರಲ್ಲಿ ಹಲವು ಅವಕಾಶಗಳು ಎದುರಿಗಿದಾವೆ, ನಾವು ಇವತ್ತು ಕಂಡ್ಕೋಬೇಕಾಗಿದೆ. ಹೌದು, ಇದರಲ್ಲಿ ಹೆಚ್ಚು ನಾವು ಪ್ರಾಗಣೆ ಕೊಡಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಮೌಲ್ಯವರ್ಧಿತ ಪದಾರ್ಥಗಳಲ್ಲಿ. ಯಾಕಂದ್ರೆ ಹೆಚ್ಚಾಗಿ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡೋದು ಹೆಣ್ಣು ಮಕ್ಕಳಿಂದಾನೆ. ಅದರ ಜೊತೆಗೆ ಅದರಲ್ಲಿ ಆವಿಷ್ಕಾರ ಮಾಡಿರೋರು ಕೂಡ ಅವರೇ. ಉದಾಹರಣೆಗೆ ಈಗ ಹೆಚ್ಚು ಮೀನುಗಾರಿಕೆ ಇದರಲ್ಲಿ ಹಲವಾರು ರೀತಿಯ ನಾನು ಈಗಾಗಲೇ ಪ್ರೊಡಕ್ಟ್ ಇದನ್ನ ಹೇಳಿದ್ವಲ್ಲ, ಅದರಲ್ಲಿ ಹೆಚ್ಚು ಪ್ರಚಲಿತವಾಗಿರೋದು ಮೀನಿನ ಚಕ್ಕುಲಿ. ಮೀನಿನ ಚಕ್ಕಲಿ, ಓಹೋ, ಮೀನಿನ ಚಕ್ಕಲಿಯಲ್ಲಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅದರ ಜೊತೆಗೆ ಪಾಲಕ್ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಅಂದ್ರೆ ಮೀನಿನ ಚಕ್ಕಲಿ ಜೊತೆಗೆ ಹಲವಾರು ರೀತಿಯ ಇದನ್ನ ಹೆಣ್ಣು ಮಕ್ಕಳ ತಾವಾಗಿ ಆವಿಷ್ಕಾರ ಮಾಡಿ ಇವತ್ತು ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಹಾಗೂ ಬೆಲೆ ಇರುವಂತ ಉತ್ಪನ್ನ ಆಗಿ. ಡಾಕ್ಟರ್ ಚೇತನ್ ಅವರೇ, ಈ ತರ ಅವರು ಆವಿಷ್ಕಾರ ಮಾಡಿದ್ರೆ ಈಗ ಇರೋಂತ ಈ ಮಾರುಕಟ್ಟೆ ಇನ್ನೂ ದ್ವಿಗುಣ ಅಲ್ಲ, ಇನ್ನು ಹತ್ತಕ್ಕೆ ಅಷ್ಟು ಬೆಳೀತದ. ಅದು ಅದಕ್ಕಾಗಿ ನಾನು ಹೇಳಿದ್ದು, ಈ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳು ಮೀನುಗಾರಿಕೆ ಪದ ಉಪ ಉತ್ಪನ್ನಗಳೇನಿದೆಯಲ್ಲ ಅದು ದಿನೇ ದಿನೇ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಆ ಒಂದು ರೀತಿಯಲ್ಲಿ ಈಗ ಆನ್ಲೈನ್ ಫೆಸಿಲಿಟಿ ಕೂಡ ಇರೋದ್ರಿಂದ ಗ್ರಾಹಕರಿಗೆ ಅದನ್ನ ತಲುಪಿಸ್ಲಿಕ್ಕೆ ಬಹಳ ಸುಲಭ ಆಗಿದೆ. ಈಗ ಮೊದಲಾದ್ರೆ ತಗೊಂಡೋಗಿ ಮಾರುಕಟ್ಟೆಗೆ ಹಾಕ್ಬೇಕಿತ್ತು, ಅಲ್ಲಿ ಅವರಿಗೆ ಕೇಳ್ಕೋಬೇಕಿತ್ತು, ನೀವು ಇದನ್ನ ಮಾಡಬೇಕಾಗಿತ್ತು, ಇದ್ರಲ್ಲೆಲ್ಲ ಇತ್ತು. ಈಗ ಹೆಚ್ಚು ಕಡಿಮೆ ಆದ್ರೆ ಕೆಡ್ತಿತ್ತು, ಮೀನ್ ನಮಗ್ ಬೇಡ ಅಂತ ಗ್ರಾಹಕರು ಹೇಳ್ತಿದ್ರು. ಹೌದು, ಆದ್ರೆ ಈಗ ಅದನ್ನ ಎಲ್ಲಾ ತಂತ್ರಜ್ಞಾನಗಳು ಅದನ್ನ ಬಂದು ಹೆಚ್ಚಿನ ದಿನ ಅದನ್ನ ಶೇಖರಣೆ ಮಾಡ್ಲಿಕ್ಕಾಗಿರ್ಬೋದು, ಹೆಚ್ಚಿನ ದಿನ ಅದನ್ನ ಬಳಕೆ ಮಾಡ್ಲಿಕ್ಕಾಗಿರ್ಬೋದು, ಇದನ್ನೆಲ್ಲ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಕೊಂಡು ಹೆಣ್ಮಕ್ಳು ಇವತ್ತು ಆ ಒಂದು ಸ್ವಾವಲಂಬಿ ಜೀವನ ಕಟ್ಕೊಳ್ತಾ ಇರೋದು ತುಂಬಾ ಸಂತೋಷ ಆಗತ್ತೆ. ನಿಜವಾಗೂ ಈ ಮತ್ಸ್ಯ ಸಂಪದ ಯೋಜನೆ ಬಂದ್ಮೇಲೆ ನಮ್ಮ ಮಹಿಳಾ ಸಹೋದರಿಯರು ತುಂಬಾ ಜಾಗೃತರಾಗಿದ್ದಾರೆ. ಏ, ನಮ್ಮ ಮನೆಯವರಿಗೆ ನಮ್ ಸ್ವಲ್ಪ ಹಣ ನನ್ನ ಕೈಯಿಂದ ಬರಲಿ ಅಂತ ವಿಚಾರ ಮಾಡ್ಕೊಂಡಿದ್ದಾರೆ. ಇದನ್ನ ಹೊರತುಪಡಿಸಿ ನೀವು ಮೌಲ್ಯವರ್ಧಿತ ಪದಾರ್ಥಗಳನ್ನ ಒಂದು ಕಡೆ ಶ್ಲಾಘನೆ ಮಾಡೋದ್ರ ಜೊತೆಗೆ ಇನ್ನು ಕೆಲವು ಹೊಸ ತಂತ್ರಜ್ಞಾನಗಳು, ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್, ಬಯೋಫ್ಲಾಕ್ ಸಿಸ್ಟಮ್, ಇವೆಲ್ಲ ಏನಿದೆ, ಇದು ಸಣ್ಣ ಜಾಗದಲ್ಲಿ ಕಡಿಮೆ ನೀರಿನ ಪ್ರದೇಶದಲ್ಲಿ ಕೂಡ ಹೆಚ್ಚು ಮೀನಿನ ಸಾಕಾಣಿಕೆ ಮಾಡುವಂಥ ತಂತ್ರಜ್ಞಾನಗಳು. ಇದನ್ನು ಹೆಣ್ಣು ಮಕ್ಕಳು ಹೆಚ್ಚಾಗಿ ಅದನ್ನು ಮಾಡಲಿಕ್ಕೂ ಕೈ ಹಾಕಿದ್ದಾರೆ. ಯಾಕಂದರೆ ಇದು ಎಲ್ಲ ಒಂದೇ ಜಾಗದಲ್ಲಿ ಮಾಡೋದ್ರಿಂದ ಇದಕ್ಕೆ ಹೆಚ್ಚು ಜನ ಅವಶ್ಯಕತೆ ಇಲ್ಲ. ಈಗೆಲ್ಲ ಆಟೋಮೇಟೆಡ್ ಬಂದಿದೆ, ಈಗ ಫೀಡಿಂಗ್ ಆಗಿರ್ಬೋದು ಅಥವಾ ನೀರಿನ ಗುಣಧರ್ಮಗಳನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು, ಮೀನಿನ ಬೆಳವಣಿಗೆ ಅಥವಾ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು, ಎಲ್ಲದನ್ನು ಬಂದಿರೋದ್ರಿಂದ ಈಗ ಮನೆಯಲ್ಲೇ ಇದು ಅವರು ಇದನ್ನೆಲ್ಲದೂ ಮಾಡಲಿಕ್ಕೂ ಸಾಧ್ಯ ಆಗಿದೆ. ಸೊ ಈ ತಂತ್ರಜ್ಞಾನನ ಬಳಕೆ ಮಾಡ್ಕೋತಾ ಇರೋದು ಹೆಣ್ಣು ಮಕ್ಕಳಲ್ಲಿ ಈ ಒಂದು ವಿಷಯಗಳನ್ನು ಅರಿವು ಮಾಡ್ಕೊಳ್ಳಿಕ್ಕೆ ಒಂದು ಸಾಧ್ಯ ಆಗಿದ್ದು ಈ ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು, ತರಬೇತಿಗಳಾಗಿರ್ಬೋದು, ಈ ತರದ ಒಂದು ಇದನ್ನ ಹೆಣ್ಣು ಮಕ್ಕಳು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾರೆ. ಡಾಕ್ಟರ್ ಚೇತನ್ ಅವರು, ಈಗ ಈ ಒಂದು ಮತ್ಸ್ಯ ಸಂಪದ ಯೋಜನೆ ಆ ಮೂಲಕ ಈ ಮಹಿಳೆಯರಿಗೆ ಈ ಮೀನು ಸಾಕಾಣಿಕೆಯಲ್ಲಿ ಒಂದು ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯ ವೃದ್ಧಿಗೆ ತರಬೇತಿ ಕಾರ್ಯಕ್ರಮವನ್ನು ಬೇಕಾಗ್ತದೆ. ಕೆಲವರಿಗೆ ಹೊಸಬರು ಇರ್ತಾರೆ, ಅಂಥವರಿಗೆ ಈಗ ಇದು ಹೊಸಬರಿಗೆ ಅಂತಂದರೆ ನಮಗೆ ಮೀನುಗಾರಿಕಾ ಸಂಶೋಧನಾ ಮಾಹಿತಿ ಕೇಂದ್ರ ಹೆಬ್ಬಾಳ ಬೆಂಗಳೂರು, ಇಲ್ಲಿ ನಾವು ತರಬೇತಿಗಳನ್ನು ಕೊಡ್ತೇವೆ, ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ, ಹಾಗೆ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಕೂಡ ಅವರನ್ನು ಭಾಗಿ ಮಾಡ್ಕೋತೇವೆ. ಇದರಲ್ಲಿ ಯಾವುದೇ ವಿಷಯ ಮೀನುಗಾರಿಕೆಯಲ್ಲಾಗಿರೋದು, ಅದು ಮೀನುಗಾರಿಕೆ ಅಲಂಕಾರಿಕ ಮೀನುಗಾರಿಕೆ ಆಗಿರೋ, ಇದು ಕೂಡ ಮಹಿಳೆಯರು ಹೆಚ್ಚು ಮಾಡುವಂಥದ್ದು. ಏಕೆಂದರೆ ಹಿಂದೆ ಮನೆಯ ಹಿಂದೆ ನಿಂತು ಇದನ್ನು ಮಾಡ್ತಾ ಇರೋವಂಥದ್ದಾಗಿರ್ಬೋದು ಆ ಇದರಲ್ಲಿ. ಮತ್ತು ಎರಡನೇದಾಗಿ ಬೇರೆ ತಿನ್ನುವಂಥ ಮೀನುಗಳನ್ನು ನಾವು ಸಾಕಾಣಿಕೆ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಇದನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಇದರೆಲ್ಲ ತರಬೇತಿ ಕಾರ್ಯಕ್ರಮಗಳನ್ನು ನಾವು ನೀಡ್ತೇವೆ. ಮೌಲ್ಯವರ್ಧಿತ ಉತ್ಪನ್ನಗಳು ಅಥವಾ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡುವಂಥ ತರಬೇತಿ ಕಾರ್ಯಕ್ರಮ ಕೂಡ ನಾವು ಮೀನುಗಾರಿಕಾ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ ಹೆಬ್ಬಾಳದಲ್ಲಿ ನಾವು ರೈತರಿಗೆ ಕೊಡ್ತೇವೆ. ಇದಲ್ಲದೆ ಈಗ ನಮ್ಮ ರಾಜ್ಯದ ಬೇರೆ ಬೇರೆ ಯಾವ ಭಾಗದಲ್ಲಿ ಒಂದು ಮಹಿಳೆಯರಿಗಾಗಿ ಈ ವಿಶೇಷ ತರಬೇತಿ ಮೀನು ಸಾಕಾಣಿಕೆಯಲ್ಲಿ ಕೊಡಲಾಗ್ತದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಈಗ ಇದರ ವಿಷಯ ಅಂದ್ರೆ ಮೀನುಗಾರಿಕೆ ಇಲಾಖೆಯಿಂದ ಕೆಲವು ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತೆ. ಅದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ನಡೆಯುತ್ತೆ, ತಾಲೂಕು ಮಟ್ಟದಲ್ಲೂ ನಡೆಯುತ್ತೆ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನಡೆಯುತ್ತೆ. ತುಂಬಾ ಸಂತೋಷ. ಅದಕ್ಕೋಸ್ಕರ ಅವರು ತಮ್ಮ ಇಲಾಖೆ ತಾಲೂಕಿನಲ್ಲಿರುವ ಮೀನುಗಾರಿಕೆ ಇಲಾಖೆಯಲ್ಲಿ ಮೊದಲು ಸಂಪರ್ಕ ಮಾಡಬೇಕು. ಅದರ ಜೊತೆಗೆ ಜಿಲ್ಲಾ ವ್ಯಾಪಿಯಲ್ಲಿ ಬಂದಾಗ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಹಲವಾರು ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗೆ ನಮ್ಮ ರಾಜ್ಯಕ್ಕೆ ಒಂದೇ ಒಂದು ಮೀನುಗಾರಿಕೆ ಮಹಾವಿದ್ಯಾಲಯ ಇದೆ, ಅದು ಮಂಗಳೂರಲ್ಲಿದೆ, ಅಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅಲ್ಲಿ ಕೂಡ ನೀವು ಸಂಪರ್ಕ ಮಾಡಿದರೆ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ. ಇದನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ 4 ಸಂಶೋಧನಾ ಕೇಂದ್ರಗಳಿದೆ. ಒಂದು ನಾನು ಹೇಳಿದಾಗೆ ಒಂದು ಹೆಬ್ಬಾಳದಲ್ಲಿದೆ, ಇನ್ನೊಂದು ಹೆಸರುಘಟ್ಟದಲ್ಲಿ, ಇನ್ನೊಂದು ಅಂಕೋಲಾ. ಇಲ್ಲಿ ಕೂಡ ಮೀನುಗಾರಿಕೆ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ ಇದೆ, ಅದು ಸಮುದ್ರ ಮೀನುಗಾರಿಕೆಯ ಸಂಶೋಧನೆಯನ್ನು ನಡೆಯುತ್ತೆ. ಮತ್ತು ಇನ್ನೊಂದು ವಿಜಯಪುರ, ಅಥವಾ ವಿಜಯಪುರ ಏನಿದೆ ಭೂತನಾಳ ಕೆರೆ ಹತ್ರ, ಈಗ ನಮ್ಮ ಮೀನುಗಾರಿಕೆ ಸಂಶೋಧನಾ ಮಾಹಿತಿ ಕೇಂದ್ರ ಒಳನಾಡು ಪ್ರದೇಶದ ಇದನ್ನು ತಿಳಿಸ್ಕೊಡ್ಲಿಕ್ಕೆ ಆ ಕಾರ್ಯಕ್ರಮಗಳನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ನಿಜವಾಗೂ ನಮ್ಮ ರೈತರಿಗೆ ಇವತ್ತು ಸಬಲೀಕರಣದ ಜೊತೆಗೆ ಇಂಥ ಒಂದು ಉಪ ಉತ್ಪನ್ನಗಳು ಅವರಿಗೆ ತುಂಬಾ ಕೈ ಹಿಡಿತಾ ಇದ್ದಾವೆ. ಹೌದೌದು, ಹೌದಲ್ಲ, ಈಗ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯೋಜನೆ ಜೊತೆಗೆ ಅವ್ರ ಜೊತೆಗೆ ಇದಾವೆ. ಹೌದೌದು, ಹಂಗಾಗಿ ಅವರಿಗೆ ನಿರಾಶೆ ಇಲ್ಲ. ಹಾಗೂ ಕೂಡ ಯಾವುದೇ ಮಹಿಳೆಯರು ಈ ಒಂದು ತಮ್ಮೂರಲ್ಲಿಯೇ ಇದು ಆಗಲ್ಲ ಅಂತ ಹೇಳಂಗಿಲ್ಲ. ಹೌದೌದು, ಸಾಮಾನ್ಯ ಎಷ್ಟು ಪ್ರಮಾಣದ ಜಾಗದಲ್ಲಿ ಚೇತನ್ ಅವರು ಇದನ್ನ ಚಿಕ್ಕ ಮಟ್ಟದಲ್ಲಿ ಶುರು ಮಾಡಬಹುದು? ಈಗ ಅಲಂಕಾರಿಕ ಮೀನುಗಾರಿಕೆ ಅಂತಂದ್ರೆ ಒಂದು ಕೇವಲ ಸಣ್ಣ 4 ಸಿಮೆಂಟ್ ತೊಟ್ಟಿಗಳನ್ನ ಇಟ್ಕೊಂಡು ಅಲ್ಲಿಂದ ಶುರು ಮಾಡಬಹುದು. ಅಲಂಕಾರಿಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಸಣ್ಣ ಒಂದು ಏನು ಅಂದ್ರೆ 20x30 ಜಾಗ ಇರೋ ರೂಮ್ ಇದ್ರು ಕೂಡ ಸಾಕು. ಅದರಲ್ಲಿ ಅವ್ರಿಗೆ ಹತ್ತಿರದಲ್ಲಿ ಯಾವ ಮೀನ್ ಸಿಗುತ್ತೆ, ಅದು ಕರಾವಳಿಯವರಾದ್ರೆ ಕರಾವಳಿ ಮೀನಿನ ಬಗ್ಗೆ ಮಾಡಬಹುದು, ಒಳನಾಡು ಪ್ರದೇಶದಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಆದ್ರೆ ನಮ್ಮ ಗೆಂಡೆ ಮೀನುಗಳಾಗಿರ್ಬೋದು ಅಥವಾ ಯಾವುದೇ ಒಳನಾಡು ಮೀನುಗಳನ್ನ ಉಪಯೋಗಿಸಿ ಮಾಡಬಹುದು. ಆದರೆ ಇದರಲ್ಲಿ ಒಣಗಿಸ್ಲಿಕ್ಕಾಗಿರ್ಬೋದು ಅಥವಾ ಅದರಿಂದ ಪ್ಯಾಕಿಂಗ್ ಏನಿದೆ ಇದನ್ನ ತಂತ್ರಜ್ಞಾನಗಳು ಅಂದ್ರೆ ಅವ್ರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂತ ತಂತ್ರಜ್ಞಾನಗಳನ್ನ ನಾವು ಕೊಡಿಸ್ಲಿಕ್ಕೂ ಸಹಾಯ ಮಾಡ್ತೇವೆ. ಇದರಲ್ಲಿ ಅಂದ್ರೆ ಒಂದ್ ಸಣ್ಣ ರಿಟಾರ್ಟ್ ಪೋಚ್ ಮಾಡಬಹುದು, ಯಾಕಂದ್ರೆ ಮೀನು ಬೇಗ ಕೊಳೆಯುವಂತ ಪದಾರ್ಥ. ಆದ್ರೆ ಈ ತರ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿದ ನಂತರ ಹೆಚ್ಚು ದಿನ ಬಳಕೆ ಮಾಡ್ಲಿಕ್ಕೆ ಆ ತರದ ಪ್ಯಾಕಿಂಗ್ ಹಾಗೆ ಬೇಕಾಗುತ್ತೆ. ಆ ತರದ ಮಾಡೋದಕ್ಕೋಸ್ಕರ ಸಣ್ಣ ಮಿಷಿನರಿ ಆಗಿರ್ಬೋದು, ಅದಕ್ಕೆ ಕೂಡ ನಾವು ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾಡಬಹುದು. ಹಾಗೆ ಅದನ್ನ ಹೆಚ್ಚು ಜನರು ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಸೋಲಾರ್ ಡ್ರೈಯರ್ ಅದು ಕೂಡ ಒಂದು ಉದಾಹರಣೆ. ಈಗ ಚಿಕ್ಕ ಪ್ರಮಾಣದ ಒಂದು ಜಾಗದಲ್ಲಿ ಅಂದ್ರೆ ಈಗ 2 ಗುಂಟೆ 5 ಗುಂಟೆ 10 ಗುಂಟೆ ಈ ತರದಲ್ಲಿ ಶುರು ಮಾಡಕ್ಕಾಗುತ್ತಾ? ಆಳ ನೀರು ಇರಬೇಕಾಗುತ್ತೆ. 10 ಗುಂಟೆಯಲ್ಲಿ ಮಾಡಿದ್ರೆ ಲಾಭದಾಯಕ ಮೀನು ಕೃಷಿ ಮಾಡ್ಲಿಕ್ಕೆ ಅಲ್ಲಿಂದ ಶುರು ಮಾಡಬಹುದು. ಅದರ ಒಳಗಡೆ ಆದ್ರೆ ಪ್ರಮಾಣ ಕಡಿಮೆ ಆಗಿದೆ, ಆದ್ರೆ ಹೆಚ್ಚಿನ ಆದಾಯ ಪಡಲಿಕ್ಕೆ ಸಾಧ್ಯ ಇಲ್ಲ. 10 ಗುಂಟೆಗಿಂತ ಮಿಗಿಲಾದ ಜಾಗದಲ್ಲಿ ಮಾಡಿದ್ರೆ ಹೆಚ್ಚು ಆದಾಯ ಪಡಿಬಹುದು, ಅದರ ಜೊತೆಗೆ ಸರ್ಕಾರದಿಂದ ಸಿಗುವಂತ ಸವಲತ್ತನ್ನು ಕೂಡ ಸಮರ್ಪಕವಾಗಿ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಇದು ಸಾಕಾಣಿಕೆಯಲ್ಲಿ, ಅದರಲ್ಲೂ ಹಲವಾರು ಇದೆ, ಮಡಂಜಿ ಮೀನು ಅಂತ ಹೇಳ್ತೀವಿ, ಪುಚ್ಚು ಮೀನು ಅಂತ ಕೆಲವರು ಕಡೆ, ಅದರಲ್ಲಿ ಕೂಡ ಆದಾಯ ಜಾಸ್ತಿ, ಯಾಕಂದ್ರೆ ಅದು 1 ಕೆಜಿಗೆ 300 ರೂಪಾಯಿ ಇರುತ್ತೆ. ಅದನ್ನ ಸಾಕಾಣಿಕೆಯ ಅವಧಿ ಕೂಡ ವ್ಯತ್ಯಯ ಆಗುತ್ತೆ ನಮ್ಮ ಗೆಂಡೆ ಮೀನುಗಳನ್ನ ನಾವು ಹೋಲಿಕೆ ಮಾಡಿದ್ರೆ. ಅದನ್ನ ಬಿಟ್ಟು ನಾವು ಬೇರೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಅಂತ ಬಂದ್ರೆ ಈಗ ಮತ್ಸ್ಯವಾಹಿನಿ ಅಂತ ಒಂದು ಗಾಡಿ ಇದೆ, ಅದು ಮತ್ಸ್ಯವಾಹಿನಿನ ಇಲಾಖೆ ಮುಖಾಂತರ ಅದನ್ನ ಪಡೆಯೋದ್ರಿಂದ ತಿಂಗಳಿಗೆ ಅವ್ರಿಗೆ ಬೇಕಾಗಿರೋ ಒಂದಷ್ಟು ಬಾಡಿಗೆಯನ್ನ ಇಲಾಖೆಗೆ ಕಟ್ಟಬೇಕು. ಆ ಒಂದು ಗಾಡಿಯಲ್ಲಿ ಸೋಲಾರ್ ವ್ಯವಸ್ಥೆ ಇರುತ್ತೆ, ನೀವು ಆ ಗಾಡಿಯಲ್ಲಿ ಮೀನಿನ ತಾಜಾ ಮೀನಿನ ಮಾರುಕಟ್ಟೆ ಮಾಡಬಹುದು, ಇಲ್ಲಾಂದ್ರೆ ಅದರಿಂದ ಮೌಲ್ಯ ಪದಾರ್ಥಗಳನ್ನ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಆ ಗಾಡಿಯನ್ನು ನೆಲೆಸಿಕೊಂಡು ನಾವು ಮಾಡ್ಲಿಕ್ಕೂ ಸಹಾಯ ಆಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಮಹಿಳಾ ಸಬಲೀಕರಣದಲ್ಲಿ ನಮ್ಮ ಮಹಿಳೆಯರು ಮೀನು ಸಾಕಾಣಿಕೆಯಲ್ಲಿ ತುಂಬ ತೊಡಗಿಸಿಕೊಂಡು ಯಶಸ್ಸು ಗಳಿಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಮಾಡಿಕೊಟ್ರಿ, ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಅವರು ಈ ನಂಬರ್ಗೆ ದಯವಿಟ್ಟು ಸಂಪರ್ಕ ಮಾಡಿರಿ. ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 97434241919. ಇನ್ನೊಮ್ಮೆ ಕೇಳಿ, 97434241419. ನಮಸ್ಕಾರ. ನಮಸ್ಕಾರ. ಮೀನುಗಾರಿಕೆಯಿಂದ ಮಹಿಳಾ ಸಬಲೀಕರಣ ಕುರಿತು ಡಾ ಎನ್ ಚೇತನ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಮೊದಲಿಗೆ ಕೇಳೋಣ. ದಯಾಮಯ ಗುರು ಕರುಣಾಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಹರಿಯಲು ಭಕ್ತಿಯು ಬೇ ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ. ವೇಷ ಬೇರೆ, ಭಾಷೆ ಬೇರೆ, ಆದರೆ ನಾವೆಲ್ಲ ಭಾರತೀಯರು. ವೈವಿಧ್ಯ ನಮ್ಮ ದೇಶದ ಹಿರಿಮೆ. ನಾವೆಲ್ಲ ಒಂದು ಎಂಬ ಒಗ್ಗಟ್ಟಿನ ಭಾವ ಭಾರತೀಯರಾದ ನಮ್ಮೆಲ್ಲರನ್ನು ಬಲಗೊಳಿಸಲಿ, ಬೆಳೆಸಲಿ. ಏಕತೆ ಮತ್ತು ಸಮಗ್ರತೆಯ ಹಿರಿಮೆಯರಿತು ನಮ್ಮ ದೇಶದ ಸಾಂಸ್ಕೃತಿಕ ಸಂಪನ್ನತೆಯನ್ನು ಕಾಪಾಡೋಣ. ತಿಪ್ಟೂರು ತಾಲೂಕು ಕೋಟನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ಇನ್ನೊಂದು ತತ್ವಪದ ಕೇಳೋಣ. ಪರಮ ದಯಾನಿಧಿಯೇ. ಪರಮ ದಯಾನಿಧಿಯೇ ಶ್ರೀ ಗುರು ನಿತ್ಯ ಪರಮ ಪಾವನ ಮೂರ್ತಿಯೇ. ಪರಮ ದಯಾನಿಧಿಯೇ ಶ್ರೀ ಗುರು ನಿತ್ಯ ಪರಮ ಪಾವನ ಮೂರ್ತಿಯೇ. ಪರಮ ದಯಾನಿಧಿಯೇ ಯೋಜನೆ